ಇದು ಮಣ್ಣಿನ ಒಂದು ಬಿಲ್ಡಿಂಗ್ ಪ್ರೊಸೆಸ್ ಅಂದ್ರೆ, ಸಾಯಿಲ್ ಬಿಲ್ಡಿಂಗ್ ಪ್ರೊಸೆಸ್ ಅಂದರೆ ಮಣ್ಣಿನ ಒಂದು ಉತ್ಪಾದನೆ ಕ್ರಿಯೆ ಅಂತ. ಮಣ್ಣನ್ನೇ ಭೂಮಿಯಲ್ಲಿ ಉತ್ಪಾದನೆ ಆಗ್ತಿರ್ತದೆ, ಕೊಲಾಯ್ಡ್ ಅಂತ ಏನು ಹೇಳೋದು ಕ್ಲೇ. ಇದು ಒಂದು 10,000 ವರ್ಷ 20,000 ವರ್ಷದಿಂದ ಈ ಮಣ್ಣು ತಯಾರಾಗಲಿಕ್ಕೆ ಟೈಮ್ ಬೇಕಾಗುತ್ತೆ. ಅವಾಗ ಅದು ಕೊಲಾಯ್ಡ್ ಈಗ ಕ್ಲೇ ಏನಿರ್ತದೆ ಅದು ತಯಾರಾಗಬೇಕಾದ್ರೆ 10 ವರ್ಷ ಬೇಕಾಗುತ್ತೆ. ಅಂದರೆ ಕ್ಲೇ, ಇದು ಕ್ಲೇ ಏನಿದೆ ಸೆಕೆಂಡ್ರಿ ಮಿನರಲ್ ಅಂತ ಹೇಳ್ತಾರೆ, ಅಂದರೆ ಇದು ಭೂಮಿಯಲ್ಲೇ ಉತ್ಪಾದನೆ ಆಗುತ್ತೆ. ಇದು ಎಲ್ಲನೂ ಕೂಡ ನಾವು ಭೂಮಿಯ ಒಂದು ಮಣ್ಣಿನ ಉತ್ಪಾದನೆ ನಾವು ಹೆಚ್ಚು ಮಾಡಬೇಕಂತಂದರೆ ಅದಕ್ಕೆ ನಾವು ಈ ಬಯಾಲಜಿಕಲ್ ಆಕ್ಟಿವಿಟಿ ಕೂಡ ಬಹಳ ಮುಖ್ಯ. ಕಲ್ಲು ಇರ್ತದ, ಕಲ್ಲಿಂದ ನಮಗೆ ಮಣ್ಣು ಸಿಗ್ತದ. ಸೊ ಕಲ್ಲು ನಾವು ಕರಗಬೇಕಂತಂದ್ರೆ ನೀರು ಬೇಕು. ಸೊ ಕಲ್ಲು ಬರೀ ನೀರಿಲ್ಲ ಅಂತಂದ್ರೆ ಅದು ಬರೀ ತುಂಡು ತುಂಡಾಗಿರ್ತದ ಕಲ್ಲು. ಆ ನೀರು ಬಂದಾಗ ಅದು ರಾಸಾಯನಿಕ ಒಂದು ಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಬಯಾಲಜಿಕಲ್ ಆಕ್ಟಿವಿಟಿ ಬಂದಾಗ ನಮಗೆ ಸಾವಯವ ಪದಾರ್ಥ ಹೆಚ್ಚಾಗುತ್ತೆ. ಸೊ ಈ ಸಾವಯವ ಪದಾರ್ಥಗಳನ್ನ ನಾವು ಭೂಮಿಯಲ್ಲಿ ಹೆಚ್ಚು ಮಾಡ್ಬೇಕಂದ್ರೆ ಅದರ ಮೂಲಕ ನಾವು ಈ ಒಂದು ಸೂಕ್ಷ್ಮ ಜೀವಾಣುಗಳ ಕ್ರಿಯೆ ಮತ್ತು ಎಲ್ಲ ಬಯಾಲಜಿಕಲ್ ಆಕ್ಟಿವಿಟಿ ಮತ್ತು ರೂಟನ್ನು ಕೂಡ ಚೆನ್ನಾಗಿ ಬೆಳೀತಂದ್ರೆ ಅದು ರೂಟನ್ನು ಕೂಡ ಅದಕ್ಕೆ ರೈಸೋಸ್ಪಿಯರ್ ಅಂತ ಹೇಳ್ತಾರೆ, ರೂಟ್ ಎನ್ವಿರಾನ್ಮೆಂಟ್. ಸೊ ಆ ಒಂದು ಕ್ರಿಯೆಗಳನ್ನು ಜಾಸ್ತಿ ಮಾಡಿದಾಗ ಮಾತ್ರ ನಾವು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಿ ಮಣ್ಣಿನ ಒಂದು ಆರೋಗ್ಯ ಅಂತ ಹೇಳ್ತೀವಿ, ಆರೋಗ್ಯನೂ ಕೂಡ ನಾವು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮ್ಮ ಮಾತಿನ ತಾತ್ಪರ್ಯ ಏನಂತಂದರೆ ಸಾವಯವ ಇಂಗಾಲವನ್ನು ಮಣ್ಣಿನಲ್ಲಿ ಜಾಸ್ತಿ ಮಾಡಬೇಕಾಗಿತ್ತಂದರೆ ರೈತ ಬಾಂಧವರು ನಾವೇನು ಭೂಮಿಯಲ್ಲಿ ಏನು ನಮಗೆ ಬೆಳೆಗಳು ಬರ್ತವೆ ಆ ಕಾಳುಗಳನ್ನು ಅಥವಾ ಆ ಫಲವನ್ನು ಅಷ್ಟೇ ತೆಗೆದುಕೊಳ್ಳಿ, ಉಳಿದಂಥ ಏನು ಸಸ್ಯದ ಅವಶೇಷಗಳಿರ್ಬೋದು, ಬೇರುಗಳಿರ್ಬೋದು, ಎಲೆಗಳಿರ್ಬೋದು, ಕಾಂಡಗಳಿರ್ಬೋದು, ಅದು ಮರಳಿ ಭೂಮಿಗೆ ಹೋಗುವ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ಸಾವಯವ ವಸ್ತುಗಳನ್ನು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡ್ಬೋದು. ಯಾಕಂದರೆ ಇತ್ತೀಚೆಗೆ ನಮಗೆ ಯಾವುದೇ ಒಂದು ತಿಪ್ಪೆ ಗೊಬ್ಬರ, ಹೆಂಡೆ ಗೊಬ್ಬರ ಅಥವಾ ದನಗಳ ಕಡಿಮೆ ಇರೋದ್ರಿಂದ ರೈತರು ಈ ಒಂದು ಕಾರ್ಯವನ್ನು ಮಾಡೋದ್ರ ಮುಖಾಂತರ ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆ ಇದ್ದಾವೆ. ಕೊನೆಯದಾಗಿ ನೋಡ್ತಿರ್ತೀವಿ ನಾವೆಲ್ಲ ಹೇಳೋದು ಕೇಳೋದು ಏನಂತಂದರೆ, ಈಗ ಮಲೆನಾಡಿನಲ್ಲಿ ಮಳೆ ಅಥವಾ ಹವಾಮಾನ ಈ ಸಾವಯವ ಇಂಗಾಲದ ಮೇಲೆ ನೇರವಾಗಿ ಏನೋ ಸಂಬಂಧ ಇದೆಯಾ? ನಮ್ಮ ಒಣ ಪ್ರದೇಶ, ಜಾಸ್ತಿ ಬಿಸಿಲಿರುತ್ತೆ, ಇದು ಸಾವಯವ ಇಂಗಾಲವನ್ನು ಕಡಿಮೆ ಮಾಡ್ತಂತೀರ ಭೂಮಿಯಲ್ಲಿದ್ದರು? ಹೌದು, ಈಗ ಸಮ್ಮರಲ್ಲಿ ಟೆಂಪರೇಚರ್ ಜಾಸ್ತಿ ಆಗಿರೋದ್ರಿಂದ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದಿದ್ದು ಅದು ನೀರನ್ನು ನಾವು ಮಳೆ ನೀರನ್ನು ಸಂಗ್ರಹ ಮಾಡಿದ್ರೆ ಹೌದು. ಸೊ ಅದ್ರ ಜೊತೆಗೆ ನಾವು ಮರಗಳನ್ನು ಕೂಡ ಜಾಸ್ತಿ ಬೆಳೆಸಬೇಕು. ಹೊದಿಕೆ ಹಾಕೋದು ಬಹಳ ಮುಖ್ಯ, ಭೂಮಿಗೆ ಹೊದಿಕೆ. ಮರಗಳನ್ನು ಜಾಸ್ತಿ ಮಾಡಿದ್ರೆ ಅಲ್ಲಿ ಒಂದು ಮೈಕ್ರೋ ಕ್ಲೈಮೇಟು ಚೇಂಜ್ ಆಗುತ್ತೆ, ಅಂದರೆ ಟೆಂಪರೇಚರ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಆ ನೀರಿನ ಲಭ್ಯತೆನೂ ಇರುವಂಗ ಸಾವಯವ ವಸ್ತುಗಳ ಜೊತೆಗೆ ಭೂಮಿಯ ಲಭ್ಯತೆ ಕಾಪಾಡಿಕೊಂಡ್ರೆ ಅವಾಗ ಈ ಒಂದು ಸಾವಯವ ಇಂಗಾಲ ನಾವು ಭೂಮಿಯಲ್ಲಿ ಜಾಸ್ತಿ ಹೆಚ್ಚು ಮಾಡಲು ಸಾಧ್ಯತೆ. ಒಳ್ಳೇದು ಡಾಕ್ಟರ್ ಮಾಲನಗೌಡ್ರೆ, ಇದು ಒಂದು ವಿಷಯ ಭಾಳಷ್ಟು 24 ತಾಸವರೆಗೆ ಮಾತಾಡಿದ್ರು ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಮಾಹಿತಿ ಸಾವಯವ ಇಂಗಾಲದ ಮೇಲೆ ಇದೆ, ಮಣ್ಣು ಮತ್ತು ಸಾವಯವ ಇಂಗಾಲ ಯಾವ ರೀತಿ ಒಂದಕ್ಕೊಂದು ಸಂಬಂಧಗಳಿದಾವೆ ಅಂತಕ್ಕಂಥ ವಿಚಾರ. ರೈತ ಬಂದವರು ಈಗಿನ ಒಂದು ಸಂದರ್ಭದಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ, ಆ ಒಂದು ಹಿನ್ನೆಲೆಯಲ್ಲಿ ಸಾವಯವ ಇಂಗಾಲವನ್ನು ಸಾವಯವ ವಸ್ತುವನ್ನು ಮಣ್ಣಲ್ಲಿ ಜಾಸ್ತಿ ಮಾಡಬೇಕಾಗಿತ್ತಂದರೆ ನಾವು ನೋಡ್ತಿರ್ತೀವಿ ಅಲ್ಲೆಲ್ಲ ರೈತರು ತಮ್ಮ ಭೂಮಿಯಲ್ಲಿದ್ದಂಥ ಹತ್ತಿ ಕಟ್ಟಿಗೆ ದಂಟುಗಳನ್ನು, ಭತ್ತದ ಹುಲ್ಲುಗಳನ್ನು, ಕಬ್ಬಿನ ರೌದಿಯನ್ನು ಎಲ್ಲ ಬೆಂಕಿಯಚ್ಚಿ ಸುಡ್ತಿರ್ತಾರೆ. ಈ ಕ್ರಿಯೆ ಮಾಡೋದನ್ನು ಬಂದ್ ಮಾಡಿ ರೈತ ಬಾಂಧವರು ಏನೇನು ಸಾವಯವ ವಸ್ತು ಬರುತ್ತೆ ಅದು ಮರಳಿ ಭೂಮಿಗೆ ಹೋಗುವ ಹಾಗೆ ಮಾಡಿಬಿಟ್ರೆ ಖಂಡಿತ ನಮ್ಮ ಭೂಮಿಯು ಸಹ ಸಾವಯವ ಇಂಗಾಲ ಜಾಸ್ತಿಯಾಗಿ, ಸಾವಯವ ವಸ್ತು ಜಾಸ್ತಿಯಾಗಿ ಒಳ್ಳೆಯ ಮಣ್ಣನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರೆಲ್ಲ ಪ್ರಯತ್ನ ಮಾಡಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಣ್ಣಿನ ಫಲವತ್ತತೆ ಮತ್ತು ಸಾವಯವ ಇಂಗಾಲ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಸ್ಆರ್ ಬಾಲನ್ಗೌಡ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ ಹೀಗಿವೆ. ಸಿಂಧನೂರು ಮಾರುಕಟ್ಟೆ ಸಜ್ಜೆ 1,950 ರೂಪಾಯಿಯಿಂದ 2,000 ರೂಪಾಯಿಗಳು, ಹತ್ತಿ 5,950 ರೂಪಾಯಿಗಳು, ಒಣಮೆಣಸಿನಕಾಯಿ 3,000 ರೂಪಾಯಿಗಳು, ಮೆಕ್ಕೆಜೋಳ 2,000 ರೂಪಾಯಿಯಿಂದ 2,100 ರೂಪಾಯಿಗಳು, ಭತ್ತ ಹೊಸ ಸೋನಾ ಮಸೂರಿ 1,690 ರೂಪಾಯಿಯಿಂದ 2,431 ರೂಪಾಯಿಗಳು, ಭತ್ತ ಹಳೆ ಸೋನಾ ಮಸೂರಿ 2,500 ರೂಪಾಯಿಯಿಂದ 3,078 ರೂಪಾಯಿಗಳು, ಇನ್ನು ರಾಯಚೂರು ಮಾರುಕಟ್ಟೆಯ ಬೇಟೆ ಧಾರಣೆ ಹೀಗಿದೆ. ಹತ್ತಿ 6,010 ರೂಪಾಯಿಯಿಂದ 8,250 ರೂಪಾಯಿಗಳು, ಅಲಸಂದೆ 6,824 ರೂಪಾಯಿಯಿಂದ 6,826 ರೂಪಾಯಿಗಳು, ಶೇಂಗಾ 4,089 ರೂಪಾಯಿಯಿಂದ 8,121 ರೂಪಾಯಿಗಳು, ಈರುಳ್ಳಿ 770 ರೂಪಾಯಿಯಿಂದ 1,785 ರೂಪಾಯಿಗಳು, ಭತ್ತ 1,969 ರೂಪಾಯಿಯಿಂದ 2,821 ರೂಪಾಯಿಗಳು, ಕೆಂಪು ತೊಗರಿ 6,069 ರೂಪಾಯಿಯಿಂದ 7,505 ರೂಪಾಯಿಗಳು. ಇನ್ನು ಲಿಂಗಸುಗೂರು ಮಾರುಕಟ್ಟೆ ಪೇಟೆ ಧಾರಣೆ ಹೀಗಿದೆ. ಸಜ್ಜೆ 1,900 ರೂಪಾಯಿಯಿಂದ 2,700 ರೂಪಾಯಿಗಳು, ಕಡಲೆಕಾಳು 5,500 ರೂಪಾಯಿಯಿಂದ 5,550 ರೂಪಾಯಿಗಳು, ತೊಗರಿ 6,650 ರೂಪಾಯಿಯಿಂದ 7,400 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ರಾಯಚೂರು ಉತ್ಸವ ಅಂಗವಾಗಿ ಏರ್ಪಡಿಸಿರುವ ಕವಿಗೋಷ್ಠಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿನ ಕವಿಗಳಿಂದ ಸ್ವರಚಿತ ಕವಿತೆಗಳನ್ನು ಆಹ್ವಾನಿಸಿದೆ. ಜನವರಿ 14ರ ಒಳಗೆ ರಾಯಚೂರು DIPR@gmail.com ಇಮೇಲ್ ಮಾಡಬಹುದು ಅಥವಾ ಹಿರಿಯ ಸಹಾಯಕ ನಿರ್ದೇಶಕರ ಕಚೇರಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಪತ್ರಿಕಾ ಭವನದ ಮೊದಲ ಮಹಡಿ, ಶ್ರೀ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರ ಹಿಂದುಗಡೆ, ರೈಲ್ವೆ ನಿಲ್ದಾಣದ ರಸ್ತೆ ರಾಯಚೂರು, ಈ ವಿಳಾಸಕ್ಕೆ ಕಳುಹಿಸಬಹುದು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ಜಾನಪದ ಸಂಗೀತ. ಸಿಂಧನೂರು ತಾಲೂಕಿನ ಆಪಲ ಪರವಿ ಗ್ರಾಮದ ಬಸಣ್ಣ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಏನನ್ನು ತನ್ನಂಬಿ ಭಜಿಸಲಿ ನಿನ್ನ, ನಾನಪ್ಪಗಳ ನಿಂತು ತಿಳಿದರೆ ಶಿವನೇ, ಏನನ್ನು ತನ್ನಂಬಿ ಭಜಿಸಲಿ ನಿನ್ನ, ಹೇ